ಒಂದು ಸ್ಕ್ವೇರ್ ಮೀಟರ್ ಒಂದ್ ಕಿಲೋ ಹುಳ ಬಿಡಬೇಕು ಸರ್. ಒಂದು ಸ್ಕ್ವೇರ್ ಮೀಟರ್, ಒಂದು ಸ್ಕ್ವೇರ್ ಮೀಟರ್ ಒಂದು ತೊಟ್ಟಿಯಲ್ಲಿ ಎಷ್ಟು ಬಿಡಬೇಕಾಗ್ತದೆ? ಅದು 15 feet ಊಚಿದ್ರೆ 5 kilo ಬಿಡಬೇಕ್ರಿ, 10 feet ಇತ್ತಂದ್ರೆ 3 kilo ಬಿಡಬೇಕ್ರಿ, 20 feet ಇತ್ತಂದ್ರೆ ಈಗ ಏನಾದ್ರೂ ಹೆಚ್ಚಿಗೆ ಬಿಡಬೇಕ್ರಿ ಸರ್. ಈಗ ನಿಮ್ಗೆ ಇಷ್ಟು ಹುಳ ಎಲ್ಲಿಂದ ಸಿಗ್ತದೆ? ಹುಳ ನಾವು ಮೊದಲು ಬಿಡೋತ್ತಿನಾಗ ನಾವು ತಂದಿದ್ದವ್ರು ಇಲ್ಲಿ ಬೇರೆದವ್ರು ಮಾಡಿರ ನಮ್ಮಲ್ಲಿ, ಶ್ಯಾಮರಾವ್ ಪಾಟೀಲ್ ಅಂತ ಮಾಡಿರೋ ಅವ್ರ ಬಲ್ಲಿದೆ, ನಾವು ಒಂದು ಕ್ವಿಂಟಲ್ ಹುಳ ತಂದು ಈಗ ಮಾಡಿನ್ರಿ. ನಾವು ಒಂದು ಕ್ವಿಂಟಲ್ ಹುಳ ನಾ ಈಗ 2009 ಸರಾಸರಿ ಈಗ ಏನಾರ ನಾವು ಒಂದು 20-30 quintal ಹುಳ ಬೇರೆದವ್ರು ಮಾಡಿನ್ರಿ, 10-10 quintal ಈಗ ನಾವು ಹುಳ ಕೊಡ್ತೀನಿ ಸರ್. ಈಗ ಮಾರಾಟ ಮಾಡ್ತೀರಂತ ಹೇಳಿದ್ರೆ ಹೇಗಿರ್ತದೆ? ಈಗ ಹುಳಕ್ಕೆ ಎಷ್ಟು ರೇಟ್ ಕೊಟ್ಟು ಖರೀದಿ ಮಾಡಿದ್ದೀರಿ ಮತ್ತೆ ಈಗ ಮಾರಾಟ ಮಾಡುದು ಎಷ್ಟಕ್ಕೆ? ನಮ್ಮ ಹತ್ರ 300 rupees ಕೆಜಿ ಕೊಟ್ಟಾರಿ ಸರ್ ನನಗ. ಈಗ 500 rupees ಕೆಜಿ ಆಗ್ಯದ್ರಿ, ಯೂನಿವರ್ಸಿಟಿದವ್ರು ಒಂದು ರೇಟೇ ಮಾಡ್ಯಾರ್ರಿ 500 rupees ಕೆಜಿ ಹುಳ. ಈಗ ನಾವು 20 ತೊಟ್ಟಿ ಒಳಗೆ ನನಗೆ ಆರ್ಡರ್ ಹ್ಯಾಂಗ ಬರ್ತಾವ ಹಂಗ ಹುಳ ರೆಡಿ ಮಾಡ್ತೀನಿ ಸರ್. ಈಗ ನನಗೆ ಒಂದು 10 quintal ಹುಳ ಬೇಕಪ್ಪತ್ತ ಯಾರು ಒಬ್ಬರು ಆರ್ಡರ್ ಕೊಟ್ಟರೆ ತಿಳಿರಿ. ಈಗ ಎರೆಸೊಲ್ಲ ತೆಗಲಿಕ್ನು ಯೂನಿವರ್ಸಿಟಿದವ್ರು ಕೇಳ್ತಾರ್ರಿ 2-3 quintal ಆಯ್ತು ಯಾರು. ಈಗ ಎರೆಹುಳಕ್ಕೆ ಬಹಳ ಮಂದಿ ಹೋಗ್ಯಾರಿ ಸಾವಯವ ಗೊಬ್ಬರಕ್ರಿ, ಬಹಳಷ್ಟು ಮಂದಿ ಇಲ್ಲಿ ಶೇಡಾಮದೊಳಗೆ ಒಬ್ಬರಿಗೂ ನಾ ಕೊಟ್ಟಿನ್ರಿ. ಮೊನ್ನ ನಮ್ಮ ಬಸವರಾಜ ಪಾಟೀಲ್ ಶೇಡಾಮರ್ಗ ಅವರು ಆಶ್ರಮದೊಳಗೆ ಅಲ್ಲಿ ಶೇಡಾಮದಾಗೂ ಬಿಳಗದಾಗ ಅವ್ರಿಗೆ ಒಂದು 50 kg ಕೊಟ್ಟಿನ್ರಿ. ಮತ್ತೆ ನಮ್ಮದು ಭೀಮಶಂಕರ್ ತೆಗ್ಗಿಯಳಿ ಅವ್ರಿಗೆ ಗುಳಸಾರ್ಕ ಅವ್ರಿಗೂ ಒಂದು 3 quintal ಕೊಟ್ಟಿನ್ರಿ. ಈಗ ಮತ್ತೆ ಇಲ್ಲಿ ಕೆವಿ ಇಂಡಿ ಕೆವಿಕಿ ಒಂದು 6 quintal ಕೊಟ್ಟಿನ್ರಿ. ಇಲ್ಲಿ ರೈತರು 5 kilo ದೊಡ್ಡ ಪ್ರಮಾಣದಲ್ಲಿ ನೀವು ಮಾರಾಟ ಮಾಡ್ತೀವಿ? ದೊಡ್ಡ ಪ್ರಮಾಣದಾಗ್ರಿ. ಈಗ ನಾವು ಗೊಬ್ಬರ ಮಾರೋದು ಬಿಟ್ಟಿನ್ರಿ, ಈಗ ಹುಳಾನೇ ಬಹಳಷ್ಟು ರೆಡಿ ಮಾಡಕತ್ತೀನಿ. ಈ ಗೊಬ್ಬರ ಮಾರುವುದನ್ನು ಬಿಟ್ಟದ್ದು ಯಾಕೆ ಅದ್ರ ಲಾಭ ಕಡಿಮೆ? ಲಾಭ ಕಡಿಮೆ ಸರ್. ನಾವು ಒಂದು ತೊಟ್ಟಿ ಒಳಗೆ 15 feet ಊಚ 3 feet ಆಗಲ್ಲ, 3 feet ಎತ್ತರ ತೊಟ್ಟಿ ಒಳಗ್ರಿ 2 ton ಗೊಬ್ಬರ ಬರ್ತದ್ರಿ. 40 bags 40 bags ನಾ 400 rupees ಮಾರ್ದಂದ್ರಿ ನನಗ್ ಬರೋದು 16,000. ಓಹೋ. ಈಗ ನಾವು ಒಂದು ತೊಟ್ಟಿ ಒಳಗೆ 1 quintal ಹುಳ ತೆಗ್ದಂದ್ರೆ ನನಗ್ ಬರೋದು 50,000. ಓಹೋ. 1 quintal ಹುಳ ತೆಗ್ದಂದ್ರೆ 50,000. ಆ ಹುಳ ಹ್ಯಾಂಗ ಇಟ್ಟು ನನಗೆ ಬಹಳ ಮಂದಿ ಕೇಳಿದ್ರಿ ಹುಳ ಹ್ಯಾಂಗ ಆಟ ರೆಡಿ ಆಗ್ತದ ಅಂತ. ಮರಿ ದಿನ ಅದು ಏನಾಗ್ತದ್ರಿ, ಹಗಲ ಒಳಗೆ ಹೋಗ್ತದ್ರಿ, ರಾತ್ರಿ ಮ್ಯಾಲ ಬರ್ತದ್ರಿ. ರಾತ್ರಿ ಮ್ಯಾಲ ಬಂದು ಎಲ್ಲ ಮೈದು ಅದೇನ್ ಮಾಡ್ತಾರೆ, ಹೋಗೋದ್ನ ಒಳಗೆ ಹೋಗುವಾಗ ಅದ್ ಮ್ಯಾಲ ಇಕ್ಕಿ ಇಟ್ಟು ಹೋಗ್ತದ್ರಿ. ಆ ಇಕ್ಕಿ ಒಳಗೆ ಪ್ರತಿ ನಿತ್ಯನೂ ಒಂದು ಏನದ ಮಟ್ಟಿ ಇಡ್ತದ್ರಿ. ಈಗ ಅದು 90 days ಒಂದು ಹುಳದ ಅವಶ್ಯ 90 days ರೀ. 90 days 90 ತತ್ತಿ ಇಡ್ತದ್ರಿ. 90 ತತ್ತಿ ನಾವ್ ಏನದ ಗೊಬ್ಬರ ಸೋಸಿದ್ರ ಮಟ್ಟಿಗೆಲ್ಲ ಗೊಬ್ಬರದೊಳಗೆ ಹೋಗ್ತದ್ರಿ. ಹೌದು. ಮಟ್ಟಿ ಎಲ್ಲ ಗೊಬ್ಬರದಾಗ ಹೋಯ್ತಂದ್ರೆ ಮುಂದೆ ಹುಳದು ಸಮಸ್ಯೆ ಕಮ್ಮಿ ಆಗ್ತದೆ. ಅದಕ್ಕೆ ನಾ ಹಂಗಾಗಿ ನಾ 3-6 ತಿಂಗಳ ಗಟ್ಟಲೆ ಗೊಬ್ಬರನೇ ತೆಗಿಯಲ್ರಿ. ಈಗ ಅದು ಮಟ್ಟಿದಿಂದ ಮರಿ ಆಗಲ್ತನ ಬಿಟ್ಟು ನಾ ಮರಿನ ಹೆಚ್ಚಿಗೆ ಉತ್ಪತ್ತಿ ಮಾಡಕತ್ತೆ. ಈಗ ತೊಟ್ಟಿಯಿಂದ ಈ ಹುಳುಗಳನ್ನು ತೆಗೆಯುವುದು ಹೇಗೆ, ಯಾವ ರೀತಿ ವಿಧಾನ ಹೇಗೆ? ಹುಳ ನಮಗ ತೆಗಿಬೇಕಾದ್ರೆ ನೋಡಿ ಸರ್, ಹುಳಕ ಸಾಯಂಕಾಲ ನೀರು ಹೊಡೆಯದ್ರಿ. ಸಾಯಂಕಾಲ 10 ಎಲ್ಲ ಸ್ಪ್ರಿಂಕ್ಲರ್ಲೆ ನೀರು ಹುಡುತ. 10 ಏನಾದ್ರು ನೀರು ಹುಡುದಕ್ಕಾಗಿ ಪೂರಾ ಮ್ಯಾಲ ಬರ್ತದ್ರಿ. 10 ಮ್ಯಾಲ ಈಗ ಕತ್ತಿಲ ಆದಂಗ ಮ್ಯಾಲ ಬರ್ತದ್ರಿ. ಮ್ಯಾಲ ಬಂದಾಳಿಗೆಲ್ಲ ಹಿಂಗ ಕೈಲಿ ಏನದ ತೆಗೆದು ತೊಟ್ಟಿದ ತೆಗೆದು ನಾವೇನದ ಬೇರೆ ಒಣಗ ನೆಲದಾಗ ಅದಕ್ಕೆ ಡಿಗ್ಗಿ ಹಾಕ್ತೀನಿ. ಆ ಡಿಗ್ಗಿ ಹಾಕಿ ಅವ್ರ ಮರುದಿನ ಏನದ ಹುಳ ಬೇಕಾದಾಗ ಅವ್ರಿಗೆಲ್ಲ ಎಲ್ಲ ಇದು ತೆಗೋದಕ್ಕೆ ಹುಳದಿಂದ ತೂಕ ಮಾಡಿ ಮಾಡಿ ಕೊಡ್ತೀನಿ ಸರ್. ಅಂದ್ರೆ ಈಗ 1 kg ಎಷ್ಟಕ್ಕೆ ಮಾರ್ತೀರಿ? 500 rupees ಸರ್. 1 kg 500 rupees ರೀ. ಈಗ ಏನದ ರೈತರು ಏನದ ಬರ ಮಾಡಕತ್ತಿರ ಹೊಸದಾಗಿ ಯಾರ ಅಂದ್ರ ಅವ್ರಿಗೆ ನನ್ನ ಕಡೆದಾಗೆ 1 kg ಹುಳ ಬೇಕಪ್ಪ ಅಂದ್ರ 1 kg ನನ್ನ ಕಡೆದೇ ಫ್ರೀದಾಗ ಕೊಡಕತ್ತೀನಿ ರೈತರಿಗೆ. ಈಗ ಏನ್ ನಾವು ಹೊಲದಾಗ ಆಸಕ್ತಿ ಇದ್ರ ಯಾರು ಬೇಕಾದ್ರೂ 4-5 kg ನಾ ಫ್ರೀ ಕೊಡಕತ್ತೀನಿ. ಯಾಕಂದ್ರೆ ನನ್ನ ಬಲ್ಲಿ ಮಾಡಕ್ಕೆ ಮತ್ತೊಬ್ರು ಹೆಚ್ಚಿಗೆ ಬೆಳೀಲಿ, ಆರ್ಗ್ಯಾನಿಕ್ ಬರಲಿ ತಳಿ. ನಾ ಹುಳುಗಳು ಸುದ್ದಕ್ಕೆ ಯಾರನ್ನು ಇವತ್ತು ಬೇಕಾದ್ರೂ 4-5 kg ಹುಳನೂ ನಾ ಫ್ರೀದ ಕೊಡಬೇಕು. ಅಂದ್ರೆ ಸಾವಯವ ಕೃಷಿಗೆ ಉತ್ತೇಜನ ಕೊಡಬೇಕು, ಉತ್ತೇಜನ ಕೊಡಕತ್ತಿದ್ದಾರೆ ಸರ್. ಎಲ್ಲರಿಗೂ ಮಾಡಕ್ಕೂ ಹೇಳಕತ್ತೀನಿ, ಎಲ್ಲರೂ ನೀವು ಸಾವಯವ ಕೋರಿ. ಈಗ ಏನದ ನಾವು ಫರ್ಟಿಲೈಸರ್ ಉಂಡು ಮನುಷ್ಯಾಗ ಆರೋಗ್ಯ ಕೆಟ್ಟು ನಾವು ದವಾಖಾನೆಗೆ ಹಾಕಿದೀವಿ, ಎಲ್ಲ ಆರ್ಗ್ಯಾನಿಕ್ ಉಂಡು ಮನುಷ್ಯಾಗ. ಈಗ ನಾವು ಅಜ್ಜ ಮುತ್ತೆ ಆದ್ರೆ ನಮ್ಮ ಮುತ್ತೆ ಇದ್ರಿ, 1 quintal 25 kg ಚೀಲ ಹೊಲದೊಳಗೆ ರಾಶಿ ಮಾಡಿದ್ರೆ ತಾನೇ ಎತ್ಕೊಂಡ್ ಬರ್ತಿದ್ರಿ, ಬೇರೆದವ್ರಿಗೆ ಯಾರು ಎತ್ತಲು ಕರಿತಿದ್ರಿ. ನಮ್ಮ ಅಪ್ಪರು 1 quintal ಎತ್ತಿದ್ರಿ, ನಾವು 50 kg ಬಂದಿದ್ದವ್ರಿ. ಈಗ ನಮ್ಮ ಮಕ್ಕಳು 25 kg ಬರಲ್ರಿ. ಈಗ ಏನದ ಈಗ ಫರ್ಟಿಲೈಸರ್ ಎಲ್ಲ ಉಂಡು, ಈಗ 50 kg 25 kg ಎತ್ತವ್ರು ಇಲ್ರಿ. ಅದಕ್ಕಾಗಿ ಹಾಂಗ ಆಗ್ಬಾರ್ದು ಅಂತೇಳಿ ಆರ್ಗ್ಯಾನಿಕ್ ಹೋಗಿ ಮೊದಲನೇತೇನ ಮತ್ತೆ ನಮ್ಮ ಅಜ್ಜ ಮುತ್ತೆದ್ರ ಅಂತೇನೆ ಒಕ್ಕಲ್ತನ ಆಗಲಿ ಅಂತ ಮನುಷ್ಯಾಗ ತಾಕತ್ ಇರ್ಲಿ. ಇವತ್ತು 1 quintal ಎತ್ತವ್ರು ಇರ್ಲಿ ಅಂತ ಹೇಳಿ ನಾವ್ ಏನದ ಈ ಆರ್ಗ್ಯಾನಿಕ್ ನಾವು ಈಗ ಬಂದಿದ್ದೀವಿ. ಈಗ ಸಾವಯವ ಕೃಷಿಗೆ ಹೆಚ್ಚಿನ ಒಲವು ವ್ಯಕ್ತ ಆಗ್ತಾ ಇದೆ ಆಗ್ಯಾದ್ರಿ ಸರ್ ಬಹಳಷ್ಟು. ಈಗ 2 ಬಹಳಷ್ಟು, ಈಗ ಲಾಕ್ಡೌನ್ ಆದ ಮೇಲೆ ಬಹಳಷ್ಟು ಒತ್ತು ಕೊಟ್ಟದ್ರು. ಈಗ ಮಲ್ಲಿನಾಥ್ ಶರಣಪ್ಪ ಕೊಳ್ಳೂರವರೇ, ಈಗ ಈ ಹಿಂದೆ ಏನಿತ್ತು ಅಂತ ಹೇಳಿದ್ರೆ ನಮ್ಮ ಈ ಭಾಗದಲ್ಲಿ ಈ ಎರೆಹುಳು ಗೊಬ್ಬರದ ಕೊರತೆ ಇತ್ತು ಅಥವಾ ಎರೆಹುಳುವಿನ ಕೊರತೆ ಇತ್ತು, ಆ ಕಾರಣಕ್ಕಾಗಿ ಯಾರು ಆಸಕ್ತಿ ತೋರ್ತಾ ಇರಲಿಲ್ಲ. ಈಗ ಎಲ್ಲಾ ಕಡೆಯಲ್ಲಿ ಈ ರೀತಿಯ ಒಂದು ಎರೆಹುಳು ಗೊಬ್ಬರದ ಬಳಕೆ ಎಲ್ಲ ಬಹಳಷ್ಟು ಆಗಿದೆ ಸರ್. ಈ ಎರೆಹುಳು ಗೊಬ್ಬರ ತಯಾರು ಮಾಡಿಸುವುದರಿಂದ ಅಥವಾ ಎರೆಹುಳು ಸಾಕಾಣಿಕೆಯಿಂದ ರೈತರಿಗೆ ತುಂಬಾ ಲಾಭ ಅಂತ ಹೇಳ್ತಾರೆ? ಲಾಭ ಆತರ ಸರ್. ಈಗ ನಾವು ಗೊಬ್ಬರ 1 ಚೀಲ ತರಬೇಕಾದ್ರೆ 15,000 ರೂಪಾಯಿ 1,200 ರೂಪಾಯಿ ಒಂದು ಚೀಲ ಗೊಬ್ಬರ ತರ್ತದ್ರಿ. ಹೌದು, ಅದು ಗೊಬ್ಬರ ತಂದಾಗ ಮಳೆ ವರ್ಷ ಮತ್ತೆ ಹಾಕಲಿಲ್ಲ ಅಂದ್ರೆ ಅದು ಮತ್ತೆ ಹಾಕೇಬೇಕ್ರಿ, ಬೆಳೀತದೆ, ಇಲ್ಲಾಂದ್ರೆ ಬೆಳೆಯಲ್ರಿ. ಈಗ ನಾವು ಎರೆ ಉಳಿದ್ರಿ, ಒಂದು ವರ್ಷ ನಾವು ಮಾಡಿದೆ ಅಂದ್ರೆ ಒಂದು ವರ್ಷ ಹಾಕಿದ್ವಿ, ಎರಡು ವರ್ಷ ಮೂರು ವರ್ಷ ಹಾಕಿದ್ ಮುಂದೆ ನಾವು ಹಾಕಲಿಲ್ಲ ಅಂದ್ರೆ ಭೂಮಿ ಒಳಗೆ ಮಲ್ಟಿಪ್ಲೈ ಹಾಕೋತ ಹೋಗ್ತಾರ್ರಿ, ಭೂಮಿ ಒಳಗೆ ಸಾವಯವ ಉತ್ಪತ್ತಿ ಹೆಚ್ಚಿಗೆ ಹಾಕೋತ ಹೋಗ್ತದ್ರಿ. ಈಗ ಗೊಬ್ಬರನೇ ತಯಾರಿ ಹೊಲಕ್ಕೆ ಹೊಲನೇ ಗೊಬ್ಬರ ತಯಾರಾಗಿ ಆಟೋಮೆಟಿಕ್ ತಾನೇ ಬೆಳವಣಿಗೆ ಹೆಚ್ಚಿಗೆ ಆಗ್ತದ್ರಿ. ಭೂಮಿ ಒಳಗೆ ನ್ಯೂಟ್ರಿಯೆಂಟ್ ಸಿಗ್ತದ್ರಿ, ಗೊಬ್ಬರದೊಳಗೆ ಎನ್ಪಿಕೆ ಏನ್ ಸಿಗ್ತದ ಆ ಟೈಪ್. ಒಂದು ಬೆಳಿ ಬೆಳಿಲಿಕ್ಕೆ 16 ಪೋಷಕಾಂಶಗಳು ಬೇಕ್ರಿ. ಈಗ ನಾವು ಏನು ಕೊಟ್ಟರು ಸಾರ್ವಜನಿಕ ರಂಜಕ ಮುರಿಯ ಕೊಡ್ತೇವ್ರಿ ಈ ಡಿ ಎ ಪಿ ಒಳಗೆ. ಈಗ ಅವು ಮೂರು ಕೂಡ ಬದಲಿ ನಾವು ಎರೆಹುಳ ಗೊಬ್ಬರ ಹಾಕಿದೆವು, ತಿಪ್ಪಿ ಗೊಬ್ಬರ ಹಾಕಿದ ಅಂದ್ರೆ ಇದ್ರಲ್ಲಿ ಏನ್ ಬೇಕಲ್ಲ 16 ಪೋಷಕಾಂಶಗಳೆಲ್ಲ ಭೂಮಿಗೆ ಸಿಗ್ತದ್ರಿ. ಅಂದ್ರೆ ಮಣ್ಣಿನ ಫಲವತ್ತತೆ ಹೆಚ್ಚಿಗೆ ಆಗ್ತದ್ರಿ, ಹೆಚ್ಚಿಗೆ ಅದು ಮೂರು ವರ್ಷ ಆದ ಮೇಲೆ ಕಂಟಿನ್ಯೂ ತಾನೇ ಏನದ ಹೆಚ್ಚಿಗೆ ಹೆಚ್ಚಿಗೆ ಉತ್ಪತ್ತಿ ಹಾಕೋತ ಹೋಗ್ತದ್ರಿ. ಭೂಮಿ ಏನದ ಹೆಚ್ಚಿಗೆ ಏನದ ತಾಕತ್ ಅದ್ರ ಬಲಿ ಬರ್ತದ್ರಿ. ನಾವು ಪ್ರತಿ ವರ್ಷ ಏನ್ ಮಾಡಿದ್ರಿ, ಯಾವಾಗ ಇವತ್ತು ನಾವು ಹೆಸರು ಬಿತ್ತರು ರೂಟರ್ ಹೊಡಿಬೇಕ್ರಿ, ಸೂರ್ಯಪಾನ ಬಿತ್ತರು ರೂಟರ್ ಹೊಡಿಬೇಕ್ರಿ, ತೊಗರಿ ಬಿತ್ತಿದ್ದೆ ಅಂದ್ರೆ ರೂಟರ್ ಹೊಡೋದು. ಅದು ಏನಿದ್ದ ಕಸ ಕಡ್ಡಿ ಎಲ್ಲ ಭೂಮಿ ಒಳಗೆ ಮಲ್ಟಿಪ್ಲೈ ಮಾಡ್ಕೋತ ಹೋಗ್ಬೇಕ್ರಿ, ಅಂದ್ರೆ ಸಾವಯವ ಇಂಗಾಲ ಹೆಚ್ಚಿಗೆ ಆಗ್ತದ್ರಿ. ಭೂಮಿ ಒಳಗೆ ಸಾವಯವ ಇಂಗಾಲ ಕಡಿಮೆ ಬೆಳೀ, ಹೆಚ್ಚಿಗೆ ಉತ್ಪತ್ತಿ ಹಾಕೋತ ಹೋಗ್ತಾರೆ. ಈಗ ಮಲ್ಲಿನತವ್ರೆ, ಈಗ ಈ ಸಾವಯವ ಗೊಬ್ಬರ ಮಾಡೋದಾಗ್ಲಿ ಅಥವಾ ಈ ಹುಳು ಸಾಕಣೆ ಮಾಡೋದಾಗ್ಲಿ ಎರೆಹುಳು ಸಾಕಣೆ ಮಾಡೋದಾಗ್ಲಿ, ಆದ್ರೆ ಒಂದು ರೀತಿಯಲ್ಲಿ ಕೃಷಿಯ ತ್ಯಾಜ್ಯವನ್ನೇ ಆ ತಿಪ್ಪೆ ಇದು ಗುಂಡಿಗಳಿಗೆ ಬಳಸಲಿಕ್ಕೆ ಆಗ್ತದಲ್ಲ. ಯಾಕಂದ್ರೆ ಆ ತೊಟ್ಟಿಗಳಲ್ಲಿ ನೀವು ತ್ಯಾಜ್ಯವನ್ನು ಬಳಸಬೇಕು ಅಥವಾ ಕೊಳೆಯುವ ಹಾಗೆ ಮಾಡಬೇಕಂದ್ರೆ ಈ ಕೃಷಿಯಲ್ಲೇ ಸಿಗುವಂತ ವಸ್ತು. ಈಗ ಗ್ಲಾಸ್, ಕಬ್ಬಣ, ಪ್ಲಾಸ್ಟಿಕ್ ಇವು ನಾಲ್ಕು ಕಲ್ಲ, ಇವು ನಾಲ್ಕಕ್ಕೆ ಬಿಟ್ಟು ಉಳುಕಿದ ಎಲ್ಲಾನು ಗೊಬ್ಬರ ಮಾಡ್ತದೆ. ಓಹೋಹೋಹೋ, ತೆಂಗಿನ ಮರ ಇದ್ರೆ ಪಡಿಗಳು ಕಡದಾಕ್ರೆ ಎಲ್ಲ ಗೊಬ್ಬರ ಆಗ್ತದ್ರಿ. ಈಗ ನಾವು ಒಂದು ತೊಟ್ಟಿಯಲ್ಲಿ ಹುಳುಗಳನ್ನ ಹಾಕಿದ್ರೆ ಎಷ್ಟು ದಿನದಲ್ಲಿ ಗೊಬ್ಬರ ಆಗಿ ಪರಿವರ್ತನೆ ಆಗ್ತದೆ? ನಾವು ಗೊಬ್ಬರನೇ ಮಾಡ್ಬೇಕಾದ್ರೆ 3 ತಿಂಗಳು 90 ದಿನದಾಗ ಆಗ್ತದೆ. 90 ದಿನದಾಗ ನಾವು ಪರಿವರ್ತನೆ ಮಾಡಿದ್ರೆ ಗೊಬ್ಬರ ರೆಡಿ ಆಗ್ತದೆ. ಆ ಗೊಬ್ಬರನೇ ನಾವು ಸೋಸ್ಕೊಂಡು ಇದು ಮಾಡಿದ ಅಂದ್ರೆ ಒಂದು ತೊಟ್ಟಿ ಒಳಗೆ ಏನಾರು ಒಂದೂವರೆ ಟನ್ ಸುರುವಿಗೆ ಒಂದೂವರೆ ಟನ್ ಗೊಬ್ಬರ ಬರ್ತದೆ. ಅದ್ರಾಗ ಹುಳದ ಅಂಶ ಕಡಿಮೆ ಆಗ್ತದೆ, ಹುಳ ಕಡಿಮೆ ಬರ್ತದೆ. ನಾವು ಹುಳನೇ ಮಾಡ್ಬೇಕಂತಂದ್ರೆ ತಾಜ್ಯ ವಸ್ತು, ನಮ್ಮ ದೇಶಿ ದನಗಳು ಸಗಣಿ ದಿನ ಪ್ರತಿನಿತ್ಯ ಮನಿ ಸಾರಿಸಿದಂಗ ರಾಡಿ ಮಾಡ್ದಂಗ ಒಂದು ದಿನ ಬಿಟ್ಟು ಒಂದಿನ ಬಿಟ್ಟು ಒಂದಿನ ಮ್ಯಾಲ ಸುರಿತಾವ್ ಆದೇವ ಅಂದ್ರೆ ಉತ್ಪತ್ತಿ ಹುಳದ ಉತ್ಪತ್ತಿ. ಈಗ ನೀವು ಇಷ್ಟು ಬೃಹತ್ ಪ್ರಮಾಣದಲ್ಲಿ ಎರೆಹುಳುಗಳನ್ನು ಸಾಕ್ತಾ ಇದ್ದೀರಿ ಮಾರಾಟಕ್ಕಾಗಿ, ನಿಮ್ಗೆ ಈ ದೇಸಿ ದನಗಳು ಮತ್ತೆ ಸಗಣಿ ಎಲ್ಲ ಬೇಕಲ್ಲ? ಇದು 50 ದನಗಳು ಸರ್ ನನ್ನ ಬಳಿ. ಓಹೋ, ದೇಸಿ ದನಗಳು ಅವೇನು? ನಾವು ದೇಸಿ ದನಗಳು ಹಾಲು ಮಾಡ್ಬೇಕು, ಡೈರಿ ಮಾಡ್ಬೇಕಿಲ್ರಿ. ನಮ್ಮ ಮನೆಯೊಳಗೆ ನಮ್ಗೆ ಉಳ್ಳಕ್ಕೆ ಒಂದು 6 ಲೀಟರ್ ಹಾಲು ಮನೆಗೆ ಇಟ್ಕೋತೀವಿ, ಒಂದ್ 5-6 ಲೀಟರ್ ನಾ ಡೈರಿಗೆ ಹಾಕ್ತೀನಿ ರೀ. ಉಳುಕಿದ ಏನದ ನಮ್ಮ ಎಲ್ಲ ಮನೆಗೆ ಯೂಸ್ ಮಾಡ್ತೀರ, ಅದ್ರ ಸಗಣಿ ಗೋಮೂತ್ರ ರೀ. ಗೋಮೂತ್ರ ಒಂದು ಕಾವಲಿ ಮಾಡಿ ಹೌಸ್ ಮಾಡಿ ಹೌಸ್ನಾಗ ಹಾಕ್ತೀನಿ ರೀ. ಜೀವಾಮೃತ ಮಾಡಕ್ ಹೌದ್ರಿ, ಮತ್ತೆ ಅದನ್ನು ಮಾಡ್ತೀರಿ? ಅವ್ರ ಜೀವಾಮೃತನು ಮಾಡ್ತೀನಿ ರೀ. ಜೀವಾಮೃತ ಮಾಡಿ ಎಲ್ಲಾ ಬೆಳಿಗ್ಗೆ ನಾವು ಜೀವಾಮೃತ ಸ್ಪ್ರೇ ಮಾಡ್ತೀನಿ ರೀ ತೊಗರಿಗೆ, ಮತ್ತ ನೀರಾವರಿಗೆ ಅನ್ನದ ಬೆಳಿಗ್ಗೆ ಎಲ್ಲ ಜೀವಾಮೃತ. ಅಂದ್ರೆ ನಿಮ್ದು ಪೂರ್ಣ ಸಾವಯವ? ಸಾವಯವನೇ ರೀ. ಕೀಟನಾಶಕವನ್ನು ಮಾಡ್ತೀರಂತ? ಕೀಟನಾಶಕನು ಮಾಡ್ತೀನಿ ಸರ್. ಕೀಟನಾಶಕ ದಸ್ಪ್ರಣಿ ಅಂತ ಹೇಳಿ ಮಾಡ್ತೀನಿ. ದಸ್ಪ್ರಣಿ ಅಂದ್ರೆ 10 ಗಿಡದ ತಪ್ಪದು ಔಷಧ ಮಾಡ್ತೀನಿ ರೀ. ಈಗ ಯಾಕಂದ್ರೆ ತೊಗರಿ ಬಿತ್ತು 1 ತಿಂಗಳ ಆಯ್ತಂದ್ರೆ ಅವಾಗ ಮಳೆಗಾಲ ಶುರು ಆಗ್ತದ್ರಿ, ಮಳೆಗಾಲ ಶುರು ಆದಾಗ ತಪ್ಪಲ್ ರೆಡಿ ಆಗ್ತದ್ರಿ. ಈಗ ಬೇವಿನ ತಪ್ಪಲ್ರಿ, ಲಕ್ಕಿ ತಪ್ಪಲ್ರಿ, ಎಕ್ಕಿ ತಪ್ಪಲ, ಹೂಸ್ ಲಕ್ಕಿ ತಪ್ಪಲ್ರಿ, ಈಗ ಮತ್ತೇನದ ಪಾರ್ತಿ ನೇಮ್ರಿ, ಈಗ ಇದು ತೊಂಡಿ ತಪ್ಪಲ್ರಿ, ಮಧುಗುಣಿಗೆ ತಪ್ಪಲ್ರಿ, ಇವು 10 ಗಿಡದ ತಪ್ಪಲ್ಗಳು ತಗೋತೀನಿ. ತಗೊಂಡು ಚಿತ್ತಾಪಲ್ ತಪ್ಪಲ್ ತಗೊಂಡು 10-10 ಕಿಲೋ ತಪ್ಪಲ್ ತಂದು ಅಬಳು ಜಬಳು ಕುಟ್ಟಿ ಒಂದು ಬ್ಯಾರದ ಒಳಗೆ ಅದ ಹಾಕ್ತೀನಿ. ಹಾಕಿ ಅದ್ರಾಗ ಒಂದು ಆ ಮುಣಗತನ ನೀರ್ ಹಾಕ್ತೀನಿ. ನೀರ್ ಹಾಕಿ ಒಂದು 30 ದಿನ ಪ್ರತಿನಿತ್ಯ ಮುಂಜಾಳೆ ಚಂಜಾಳೆ ತಿರುಗಿಸ್ತೇನೆ. ಅದೆಲ್ಲ ತಪ್ಪಲ್ ಕೊಳತು ಅದು ನೀರ್ ಹಾಕ್ತದ್ರಿ. ಅದು ನೀರ್ ಆದಾಗ ಅದು ಚೀಲ್ ತಡ್ಡಂಗ ಹಾಕಿ ಶೋಷಿ ತೆಗೆದು ಅದು ದಸ್ಪರಣಿತ ಔಷಧ ತಯಾರಾಗ್ತಾರೆ. ಪ್ರತಿಯೊಂದು ಬಗಲಿಗೆ ಹಾಕ ಪಂಪಿಗೆ 2-2 ಲೀಟರ್ ಹಾಕಿ ನಾ ಏನದ ತೊಗರಿಗೆ ಸ್ಪ್ರೇ ಮಾಡ್ತೇನೆ. ಈ ಹುಳುಗಳ ನಿಯಂತ್ರಣ ನಿಯಂತ್ರಣ ಅದು ಕಡಿಮೆ ಆಗ್ತದೆ ಸರ್. ಒಂದು ಎಳಕ್ಕೆ ಇದಕ್ಕೆ ನಿಯಂತ್ರಣ ಕಮ್ಮಿ ಆಗಲಿಲ್ಲ, ಅದ್ರ ಬಲ್ಲಿ ತಡ್ಕೊಳ್ಳೋ ಶಕ್ತಿ ಬಂತು. ಹುಳಕ್ಕೆ ಒಂದು ಮೈ ಮೇಲೆ ಕೂದಲಿದ್ದು ಕಿಡಿ ಇರ್ತದೆ, ಅದು ಒಂದ್ ಜಳಕ ಸಾಯ್ಲಿಲ್ಲ ಅಂದ್ರೆ ಅದಕ್ಕೂ ಇನ್ನೂ ಒಂದು ಔಷಧ ಮಾಡ್ತೀನಿ ಸರ್. ಏನದು? ಅದು ನೋಡ್ರಿ, 5 ಕಿಲೋ ತಂಬಾಕ್ರಿ, 5 ಕಿಲೋ ತಂಬಾಕಾಯಿ, 2 ಕಿಲೋ ಮೆಣಸಿನ ಪುಡಿ ರೀ, ಅದ್ರಾಗ 1 ಕೆಜಿ ಅಲ್ಲಾರಿ, 1 ಕಿಲೋ ಇದು ಬೆಳ್ಳುಳ್ಳಿ, ಮತ್ತ ಅದ್ರಾಗ ಏನದ 200 ಗ್ರಾಮ್ ಮೆಣಸ್ರಿ. ಇವೆಲ್ಲ ಮಿಕ್ಸರ್ದಾಗ ಹಾಕಿ ಪುಡಿ ಮಾಡಿ ಅದೇನ್ ಮಾಡ್ತೀನಿ ರೀ, ಗೋಮೂತ್ರದೊಳಗೆ ಹಾಕಿ ಅದ್ರಾಗ 1/2 ನೀರು 1/2 ಗೋಮೂತ್ರ ಹಾಕಿ 3 ಉಕ್ಕು ಬರತನ ಕುದಿಸ್ತೇನ್ರಿ. ಕುದಿಸ್ಬೇಕು, ಕುದಿಸ್ತದ್ರಿ. 3 ದಿನ ತಣ್ಣನ ಜಾಗದಾಗ ಇಟ್ಟು ಅದು ಸೋಸಿ ತೆಗೆದು ಒಂದು ಬಗಲಿಗೆ ಹಾಕ 16 ಲೀಟರ್ ನೀರಿಗೆ 200 ಹಿಡ್ಕೊಂಡು 300 ಗ್ರಾಮ್ನ ಹಾಕಿ ಸ್ಪ್ರೇ ಮಾಡ್ದ ಬೆಕ್ಕದಂತ ಹುಳ ಇದ್ರ ಸುದ್ದಕ್ಕೆ ಸಾಯ್ತವ್ರಿ ಸರ್. ಓಹೋಹೋ, ಇದು ಸಾವಯವದ ಕೀಟನಾಶಕ? ಸಾವಯವದ ಕೀಟನಾಶಕ. ಈಗ ಇದನ್ನು ಮಾರಾಟ ಮಾಡ್ತೀರಾ ಏನಾದ್ರು? ಇಲ್ಲ, ಮಾರಾಟ ಮಾಡಲ್ಲ ಸರ್. ನಾ ಎಲ್ಲರಿಗೆ ಎಷ್ಟು ಮಂದಿಗೆ ಟ್ರೈನಿಂಗ್, ನಾ ಯಾರು ಇದ್ರದ್ದು ನಾ ಪರಿವರ್ತನೆ ಮಾಡಿ ಅವ್ರಿಗೆ ಎದುರು ನಿಂತು ಸ್ಪ್ರೇ ಮಾಡಕ್ ಹಚ್ಚಿನ್ರಿ. ನಾ 3 ಒಳಗೆ ಸಾವಯವದಾಗ ನಾನೇ ಏನದ ಎದುರು ನಿಂತು ಹೊಡಿಕ ಹಚ್ಚಿನ್ರಿ. ಏ, ಇದು ಸಾವಯವದಾಗ ಆಗಲ್ಲ ಅಂದ್ರು ಅವ್ರ ಹೊಲಕ್ಕೋಗಿ ನಾನು ಬಲ್ಲಿವೆ ಗೋಮೂತ್ರ ತಗೊಂಡೋಗಿ ದಸ್ಬಾನ್ ಇದು ಜೀವಾಮೃತ ಮಾಡಿ ಅವ್ರ ಬೆಳೆ ಸ್ಪ್ರೇ ಮಾಡಿ ಅವರಿಗೆ ಖಾತ ಬಿತ್ತಿದ್ದಕ್ಕೆ ಮತ್ತೆ ಇದು ಏನದ ಆರ್ಗ್ಯಾನಿಕ್ ಬೆಳೆದಿದ್ದಕ್ಕೆ ಈಕ್ವಲ್ ಮಾಡಿ ಅವ್ರಿಗೆ ಒಂದು ವರ್ಷ ಕಂಟಿನ್ಯೂ ನಮ್ಮ ಊರಾಗ 80 ಮಂದಿಗೆ ತೋರಿಸಿ ಸರ್. ಓಹೋ, ಅಂದ್ರೆ ಬಹಳ ಪರಿಣಾಮಕಾರಿ ಅಂತ. ಹಾ, ಬಹಳ ಪರಿಣಾಮಕಾರಿ. ಎಲ್ಲ ಕೀಟನಾಶಕಗಳಿಗೆ ಎಲ್ಲ ಕೀಟಗಳನ್ನ ನಿಯಂತ್ರಣ ಮಾಡ್ಬೇಕಾಗ್ತದೆ ಸರ್. 10 ಗಿಡದ ತಪ್ಪಲಿ ಏನಿರ್ತದ್ರಿ, 10 ಗಿಡದ 10 ಕೆಲಸ ಮಾಡ್ತಾವ್ರಿ. ಓಹೋ, ಅದಕ್ಕೆ ಬೇರೆ ಬೇರೆ ತಪ್ಪಲುಗಳನ್ನ ಬೇರೆ ಬೇರೆ ತಪ್ಪಲುಗಳು ಏನದ ಇದು ಮಾಡ್ತೇವ್ರಿ ಸರ್. ಒಂದು ತತ್ತಿ ನಾಶಕ ಮಾಡ್ತದ್ರಿ, ಹಾಲು ಬರಂತ ಎಲಿ ಯಾವ್ದು ಇರ್ತದ ಅದು ತತ್ತಿ ನಾಶಕ ಮಾಡ್ತದ್ರಿ. ಅದು ಕೈ ಬರಂತದ್ ಏನ್ ಮಾಡ್ತದ, ಹುಳ ಏನದ ಮೈಗೂಡಲ್ರಿ. ಇನ್ನೊಂದು ವಿಷಕಾರಿ ಇದ್ದಂತದ್ದು ಇದು ಇದು ಏನದ ರೀ, ಬೇಸರಮ ಅಂತೇಳಿ ಏನದ, ಆ ಬೇಸರಮ ಇದ್ದಂತದ್ದು ಹುಳಕ್ಕೆ ಏನದ ನಿಶ ಏರಿ ಅದು ಧುಂದಾಗಿ ಬೀಳ್ತದ್ರಿ. ಒಂದು ದಿನ ಎರಡು ದಿನ ಹುಳ ಮೈಲಿಲ್ಲ ಅಂದ್ರೆ ಹುಳ ಆಟೋಮೆಟಿಕ್ ಸಣ್ಣ ಮರಿ ಇದ್ದಾಗ ಸತ್ತು ಹೋಗ್ತದೆ. ಓಹೋ, ಅಂದ್ರೆ ಈ ಕೀಟನಾಶಕದ ಒಂದು ದ್ರಾವಣ ಅಲ್ಲದೆ ಎಣ್ಣೆನು ತಯಾರಿಸ್ತೀರ? ಎಣ್ಣೆನು ಅದೇ ತೆಗೆದು ಎಣ್ಣೆ ಇದು ಮಾಡಿದ್ರೆ ಸರ್. ಓಹೋ, ಅದೇ ತೆಗೆದು ಎಣ್ಣೆ ಮಾಡಿ ಎಣ್ಣೆ ಮಾಡಿದ್ರೆ ಸರ್. ಓಹೋ, ಅದನ್ನು ಸ್ಪ್ರೇ ಮಾಡಿಬಿಡುದು. ಸ್ಪ್ರೇ ಮಾಡಿದ್ರೆ ಈಗ ನಿಮ್ಮ ಇಡೀ ತೋಟ ಜಮೀನಿಗೆ ಇದನ್ನೇ ಬಳಸ್ತೀರಿ? ಎಷ್ಟು ಎಕರೆ ಜಮೀನು ಇದೆ? ನನಗೆ ಒಟ್ಟು 40 ಎಕರೆ ಅದ್ರಿ. ಅದ್ರ ಸಮಗ್ರ ಕೃಷಿ ಅದ್ರಿ ಸರ್. ಒಂದೇ ಬೆಳಿ ಇಲ್ರಿ. ಯಾವ್ದೆಲ್ಲ? ಒಂದು 8 ಎಕರೆ ಕಬ್ಬು ಅದ್ರಿ ಸರ್, ಒಂದು 2 ಎಕರೆ, 1 ಎಕರೆ ಜಾಮೂನ್ ಚೆಂಡು, ಒಂದು 3 ಎಕರೆ ಬಾಳಿ ಅದರಿ, ಒಂದು 3 ಎಕರೆ ಕಲ್ಲಂಗಡಿ ಅದರಿ, ಒಂದು 6 ಎಕರೆ ಜೋಳ ಅದರಿ, ಒಂದು 8 ಎಕರೆ ತೊಗರಿ ಅದರಿ. ಈಗೆಲ್ಲ ತೊಗರಿ ಒಳಗೆ ಮತ್ತೆ ನಾವು ಶಾಮಿ ಬಿತ್ತೇವ್ರಿ, ನವಣಿ ಬಿತ್ತೇವ್, ಬರಗ ಹಾರ್ಕ ಸಿರಿಧಾನ್ಯನು ಬಿತ್ತೇವ್ರಿ ಸರ್. ಮತ್ತೆ ಹೆಸರು ಉದ್ದ ಇವನು ಎಲ್ಲ ಏನದ ಒಳಗೆ ಮಿಶ್ರ ಬೆಳೆಗಳಾಗಿ ಇವೆಲ್ಲ ಬೆಳೆ ಬೆಳಿತೇವ್ರಿ ಸರ್. ಹಿಂಗಾಗಿ ಅಂದ್ರೆ ನೀವು ಒಂದ ಕೈ ಕೊಟ್ರೆ ಮತ್ತೊಂದು ಬೆಳೆ ಬರ್ತದೆ ಸರ್. ಯಾರೆಲ್ಲ ಮಾಡ್ತೀರಿ ಇದಕ್ಕೆ? ಕಾರ್ಮಿಕರ ಸಮಸ್ಯೆ ಇದೆ, ಕೂಲಿ ಕಾರ್ಮಿಕರ ಸಮಸ್ಯೆ. ನಾವು ಹೊಲದಾಗೆ ಮನಿ ಮಾಡಿರಿ ಸರ್. ನಾವು ಹೊಲದಾಗೆ ನಮ್ಮ ಹೆಂಡತಿ ಗಂಡ ನಾವು ಹೊಲದಾಗೆ ಇರ್ತೇವ್ರಿ. ಹೊಲದಾಗೆ ಮನಿ ಎಲ್ಲ ಆಕಳುಗಳು ಹೊಲದಾಗೆ. ಒಂದು ಮನುಷ್ಯ ಆಳ ಮನುಷ್ಯ ಒಬ್ಬ ಬನ್ನಾರಿ, ನಮ್ಮ ತಂಗಿ ಮಗ ಒಬ್ಬ ಬನ್ನಾರಿ, ನಾವು ಹೆಂಡತಿ ಗಂಡಲ್ಲಿ ಇರ್ತೇವೆ. ಮುಂಜಾನೆ ನೆಸಗಿನಾಗ 5 ಗಂಟೆಗೆ ಎದ್ದೇವಂದ್ರೆ ಕರ ಬಿಡೋದು, ಹಾಲು ಬಿಡೋದು, ನೀರು ಹೂಡೋದು ಎಲ್ಲ ನಾವೇ ಏನದ ಮಾಡ್ತೇವ್ರಿ. ಇದಕ್ಕೇನು ಹೆಚ್ಚಿಗೆ ಏನದ ನಾವು ಖರ್ಚ ಸಮಸ್ಯೆ ಬಹಳ ಮಾಡಿಲ್ರಿ. ಅಂದ್ರೆ ಹೊಲದಲ್ಲೇ ಬದುಕು ನಿಮ್ದು? ಹಾ, ಹೊಲದಲ್ಲೇ ಬದುಕು. ಅಂದ್ರೆ ನೀವು ಈಗ ಈ ಎರೆಹುಳು ಗೊಬ್ಬರದಿಂದ ತುಂಬಾ ಲಾಭದಾಯಕ? ಬಹಳ ಲಾಭದಾಯಕ ಸರ್. ಈಗ ನನ್ನ ಕೃಷಿ ಒಳಗೆ ಹೋದ ವರ್ಷ ಮಳಿ ಏರ್ಪೇರ್ ಆಗಿ ಬೆಳೆಗಳು ಸಮಸ್ಯೆ ಆಗ್ಯದ. ನನಗ ಒಂದು ವರ್ಷದಿಂದ ನನಗ ಫೀಲ್ಡ್ನಾಗ ಏನು ಬೆಳೆಯದ ಲಾಭ ಬರಬೇಕಾಗಿದ್ದು ನನಗ ಆ ಎರೆಹುಳದೇ ಅಷ್ಟು ಲಾಭ ಬರಲಾಗುತ್ತದೆ. ಓಹೋ, ಅಂದ್ರೆ ನೀವು ಹೇಳಿದ್ರೆ ಎರೆಹುಳು ಸಾಕಣೆ ಭಾರಿ ಒಳ್ಳೇದು. ಭಾರಿ ಒಳ್ಳೇದ್ರಿ. ಅದಕ್ಕೆ ಏನಾದ್ರೂ ರೋಗ ಬಂದು ಅದು ಸಾಯುವುದು ಅಲ್ಲ, ರೋಗ ಬರೋದು ಏನಿಲ್ಲ. ಅದಕ್ಕೆ ವಿಷಕಾರಿ ಅಟ್ಟಿ ಹಾಕಬಾರ್ದ್ರಿ. ಇವ ಯಾವಾದ್ರೆ ಎಣ್ಣೆ ಹಾಕಲಿ ಅಥವಾ ಯಾವಾದ್ರೆ ಒಂದು ವಿಷದ ಇವತ್ತ ಪೌಡರ್ ಅದ್ರಾಗ ಹಾಕದೆ ಅಂದ್ರೆ ಹುಳ ಸಾಯ್ತದ್ರಿ. ಇಲ್ಲಾಂದ್ರೆ ಏನು ಆಗಲ್ಲ ಸರ್. ತಪ್ಪಿ ಇಂಥದನ್ನೆಲ್ಲ ಹಾಕಬಾರ್ದು ತೊಟ್ಟಿಗೆ. ಅದು ಉಳ್ಕಿದ ಏನದ ಹೆಚ್ಚಿಗ್ರಿ. ಮತ್ತೆ ಈಗ ಹೆಚ್ಚಿಗೆ ಆಯ್ತದ ನನ್ನ ಬರೀ ಒಮ್ಮ ಹುಳಾನೇ ಏನದ ಆರ್ಡರ್ ಇರಲ್ರಿ. ಹುಳ ಹೆಚ್ಚಿಗಾದಂದ್ರೆ ಏನ್ ಮಾಡ್ತೀರಿ, ಹುಳ ತೆಗೆದು ಒಯ್ದು ಭೂಮಿ ಒಳಗೆ ನಾ ಹಾಕ್ತೀನಿ. ಹೊಲದ ಒಳಗೆ ಭೂಮಿ ಅಲ್ಲೇ ಸ್ಪ್ರೆಡ್ ಆಗಿ ಬೆಳಿಲತ್ತೆ. ಎಲ್ಲಾದ್ರೂ ಈಗ ಮಳೆಗಾಲ ಬತ್ತದ್ರಿ, ಹೊಲಕ್ ಹೊಲನೇ ನಮ್ಮ ಎಲ್ಲ ಹುಳ ಬಂದ್ ಬಿಡ್ತಾವ್ರಿ. ಈಗೆಲ್ಲ ಅದು ಮೇಲೆ ತಳ ಭೂಮಿನೇ ಏನದ ಪೂರಾ ಉಸುಕಾದಪ್ಲೆ ಆಗ್ಬಿಡ್ತ. ಹೌದು ಹೌದು, ಮೇಲೆ ಬಂದ್ ಬಿಡ್ತಾವ್ ಮೇಲೆ ಬಂದ್ ಬಿಡ್ತಾವ್. ಈಗ ಮಾರಾಟ ಮಾಡ್ಲಿಕ್ಕೆ ಈ ಹುಳಗಳನ್ನ ಏನು ಪ್ಯಾಕ್ ಮಾಡಿ ಕೊಡ್ತೀರಾ ಅಥವಾ ಗೊಬ್ಬರದ ಜೊತೆಯನ್ನೇ? ಗೊಬ್ಬರ ನಾ ಹುಳ ಕಡಿಗೆ ಮಾಡ್ತೀನಿ. ಅವ್ರಿಗೆ ಕಾಟ ಕೂಡ ಹೇಳಕ್ ಯಾಕ ಮಣ್ಣಿನ ಜೊತೆ ಅದು ಗೊಬ್ಬರದ ಜೊತೆ ಕೊಟ್ರ ಏ ಗೊಬ್ಬರನೇ ಬಾಳದ ಅಂತಾರಲ್ರಿ. ಆ ಮಣ್ಣಿನ ಕೂಡ ಹುಳ ಕಡಿಗೆ ಮಾಡ್ತೀನಿ. ಹುಳ ಕಡಿಮೆ ಮಾಡಿ 10 ಕಿಲೋ ಹುಳ ನಾ ಕೊಟ್ಟಂದ್ರಿ, 2 ಕಿಲೋ 1 ಕಿಲೋ ಹುಳ ವೆಸ್ಟ್ ಅದಕ್ಕೆ ಕೊಡ್ತೀನಿ. ಯಾಕಂದ್ರೆ ಅದು ಹುಳು ಕತ್ತಿ ಗೊಬ್ಬರ ಹೋಗಿರ್ತದೆ, ಆ ಗೊಬ್ಬರದ ವೆಸ್ಟ್ ಅದು ತೆಗಿತೀನಿ. 2 ಕೆಜಿ ತೆಗೆದು ಅವ್ರಿಗೆ 10 ಕೆಜಿ ಕೊಡ್ತೀನಿ. ಅದು 10 ಕೆಜಿ ಹುಳ ಪ್ಯಾಕ್ ಮಾಡಬತ್ತಿನಾಗ್ರು ಮತ್ತೆ 2 ಕೆಜಿ 3 ಕೆಜಿ ತೆಳಗ ಮೇಲೆ ಅದು ಗೊಬ್ಬರ ಹಾಕಿ ಒಳಗೆ ಹುಳ ಇಟ್ಟು ಅದು ಹೊರಗೆ ಬರಲ ಮ್ಯಾಲ ಬಾಕ್ಸ್ನಾಗ ಮ್ಯಾಲ ಹಾಕಿ ಅವ್ರಿಗೆ ಪ್ಯಾಕ್ ಮಾಡ್ಕೊಡ್ತೀನಿ. ಈಗ ಒಮ್ಮೆ ಹುಳವನ್ನ ನಿಮ್ಮಲ್ಲಿಂದ ತಗೊಂಡು ಹೋದ ಮೇಲೆ ಎಷ್ಟು ದಿನದಲ್ಲಿ ಅವರು ತೊಟ್ಟಿಗೆ ಹಾಕಬೇಕು? ಒಂದಿನ 2 ದಿನದಾಗ ಹಾಕ್ಬೇಕು. ಅದಕ್ಕೆ ನಾವು ಏನಾದ್ರೂ ತಿನ್ಲಿಕ್ಕೆ ಆಹಾರ ಕೊಡಬೇಕು? ಅದು ಗೊಬ್ಬರನೇ ಅದ್ರಾಗ ಹಾಕಿಡ್ತೇವ್ರಿ. ಅದಕ್ಕೆ ಏನು ಬಿಡಲ್ರಿ. ಅದು 2 ದಿನ ಆಯ್ತಂದ್ರೆ ಅದು ಹುಳ ಒಂದಕ್ಕೊಂದು ಒಳಗ ಆಕಳ ಮಾಸಿ ನಮ್ಮನ್ನು ಗಾಳಿ ಆಡ್ಲಿಲ್ಲ ಅಂದ್ರೆ ಹುಳ ಹೊರಗೆ ಹರಿದು ಬರಲಿಕ್ಕೆ ಶುರು ಆಗ್ತದ್ರಿ. ಇಲ್ಲಾಂದ್ರೆ ಏನಂದ್ರೆ ಗಾಳಿ ಬಿದ್ದು ಸೈಡಿಗೆ ಶುರು ಆಗ್ತದೆ. ಗಾಳಿ ಆಡ್ಬೇಕು, ಗಾಳಿ ಆಡ್ಬೇಕ್ರಿ. ಅದಕ್ಕೆ ಗಾಳಿ ಮೇನ್ ಇಂಪಾರ್ಟೆಂಟ್. ಅದಕ್ಕೆ 2 ತಕ್ಷಣನೇ 2 ದಿನದಾಗ ನಾವು ಅದೇನದ ಬಿಡ್ಬೇಕು. ಅಂದ್ರೆ ತೊಟ್ಟಿಗಳನ್ನು ಕಟ್ಟುವಾಗ ತುಂಬಾ ಬೆಳಕು ಮತ್ತು ಗಾಳಿ ಇರುವಂತ ಜಾಗ ಜಾಗ ಬೇಕ್ರಿ ಸರ್. ಓಹೋ, ಈಗ ಈ ಹುಳಗಳು ನೀವು ಇಷ್ಟು ಇಂಚು ಉದ್ದ ಅಂತ ಹೇಳಿದ್ರಿ, ನೀವು ಬೆಳೆಯೋದ್ರ ನಂತರ ನಿಮ್ಮ ತೊಟ್ಟಿಯಲ್ಲಿ ಗಾತ್ರದಲ್ಲಿ ಏನಾದ್ರೂ ವ್ಯತ್ಯಾಸ ದೊಡ್ಡದಾಗುವುದು ಅಥವಾ ಸಣ್ಣದಾಗುವುದು ಬೆಳೆಯಲ್ಲಿ, ಹಾಗೆ ಏನಾದ್ರು ವ್ಯತ್ಯಾಸ ಬರ್ತದೆ ಸಾಕಣೆ? ಇಲ್ಲ, ಸಾಕಣೆದ ಏನಿಲ್ರಿ ಸರ್. ಅದಕ್ಕೆ ಎಷ್ಟು ಸಿಕ್ತು ಈಗ ನನಗೆ ಹುಳ ಬೇಕಪ್ಪ ಇವತ್ತು ಬಂದ್ ಹೇಳಿದ್ರೆ ತಿಳಿಯರಿ, ನಮಗೆ ಹುಳ ಬೇಕಾಗ್ಯವ ನಾವು ಒಂದು ಎರಡು ತೊಟ್ಟಿ ಮಾಡಿದೆವು, ನಾವು ಎರಡು ಮಾಡ್ಬೇಕಂತಿದ್ದ ಗೊಬ್ಬರ ಮಾಡ್ಬೇಕಂತಿವತ್ತು ಹೇಳ್ತಾರೆ ತಿಳಿರಿ. ನಾನು ಬರೀ ಹುಳ ರೆಡಿ ಇದ್ದು ಅಂದ್ರೆ 50 kg ಹಿಂಗ ಕೊಡ್ತೇನೆ. ಈಗ 50 kg ಒಂದು ಕ್ವಿಂಟಲ್ ಬಿಡದವ್ರಿ ತಕ್ಷಣ ಕೊಡ್ತೇನೆ, ಇವತ್ತು ಬಿಡದ್ರೆ ಇವತ್ತೇ ಕೊಡ್ತೇನೆ. 5 ಕ್ವಿಂಟಲ್ 6 ಕ್ವಿಂಟಲ್ ಇವತ್ತು ಎರಿಸೋಲ ತಗಲಿಕ್ಕೆ ಮತ್ತೆ ಯಾವ್ದಾದ್ರು ಸ್ಕೀಮ್ ಇದ್ದು ಕುಂಡಕ್ಕೆ. ಈಗ ಇನ್ನೂ ಕೆವಿಕ್ಕಿದವರು ಮತ್ತೆ ಇವತ್ತು ಗುಲ್ಬರ್ಗದ ಇವತ್ತು ಇಂಡಿ ಕೆವಿಕ್ಕಿದವರು ಅವ್ರ ಎಲ್ಲ ರೈತರಿಗೆ ಬೆಳೆಸಲಿಕ್ಕೆ ಅವ್ರ ಒಂದೊಂದು ಇದು ಮಾಡಿ ಸ್ಕೀಮ್ನಾಗ ಕುಂಡಕ್ಕೆ ಹೇಳಿದ್ರೆ ತಿಳಿರಿ. ಅಂತವ್ರು ನಾ ಟೈಮ್ ತಗೋತೀನಿ ಸರ್. ನೀವು ಒಂದು ತಿಂಗಳ ದಿನ ಬೇಕಾಗ್ತದೆ ಹುಳು 15 ದಿನ ಒಂದು ತಿಂಗಳ ಟೈಮ್ ತಗೋತೀನಿ. ಟೈಮ್ ತಗೊಂಡು ಏನ್ ಮಾಡ್ತೇನ್ರಿ, ಹುಳ ಎಲ್ಲ ಒಳಗ್ 3 ಫೀಟ್ ಒಳಗ್ ಗೊಬ್ಬರದೊಳಗ ತೇವಾಂಶ ಒಳಗ್ ಕಮ್ ಆದಂಗ ಒಳಗ್ ಹೋಗಿರ್ತದ. ಮ್ಯಾಲ ಬಂದದ ಹುಳ ಮತ್ತೆ ಈಗ ಏನದ ನಿಕ್ಕಸು ಇದ್ದಿ ಹುಳ ಅದು ಮತ್ತೆ ಭರ್ಪೂರ್ ಮೈಯಾಪ್ಲೆ ಮಾಡ್ಬೇಕಾದ್ರ ಒಂದು ತೊಟ್ಟಿಗೆ ನಾವು 2 kg ಬೆಲ್ಲದಂತೆ ಬೆಲ್ಲ, ಆ ಬೆಲ್ಲದ ನೀರ್ ಡ್ರಮ್ನೊಳಗ ಬೆಲ್ಲ ಹಾಕಿ ಆ ಬ್ಯಾರಲ್ದ ನೀರ್ ಎಲ್ಲ ಚಿಮ್ಕಸ್ತಾವು. ಒಂದ್ ದಿನ ಬಿಟ್ಟು ಒಂದ್ ದಿನ 3 ಸರಿ ಬೆಲ್ಲ ಚಿಮ್ಕಸ್ತೇನ್ರಿ. ಯಾಕೆ ಅದು ಅದು ಬೆಲ್ಲ ಚಿಮ್ಕಸ್ರ ಅದು ರುಚಿಗಾಗಿ ಹುಳ ಮೇಲ್ ಬರ್ತದ್ರಿ, ಹುಳ ಮೇಲ್ ಬರ್ತದ್ರಿ. ಮತ್ತ ಅವ್ರು ರುಚಿಗಾಗಿ ಏನ್ ಮಾಡ್ತಾರೆ ಸಣ್ಣಿದ್ದಿ ಹುಳ ಅದು ಮೈದ ಏನಾಗ್ತದ ದಪ್ಪ ಆಗ್ತದೆ, ಅದು ಹೆಚ್ಚಿಗೆ ನೀರ್ ಕುಡಿದು ಹುಳ ದಪ್ಪ ಪೋಸ್ಟ್ ಆಗ್ತದ್ರಿ. ಈಗ ನಿಮ್ಗೆ ಈಗ ಮಾರಾಟಕ್ಕೆ ಬಂದ ಹುಳುಗಳು ಅಂತ ಹೇಗೆ ಗೊತ್ತಾಗ್ತದೆ ಅಂತ? ಇಲ್ಲ ಮಾರಾಟಕ್ಕೆ ಬಂದಿದ್ ದಪ್ಪ ಆಗ್ತದ್ರಿ, ಅದ್ ಮ್ಯಾಲ ಮಾರಾಟಕ್ಕೆ ಬಂದಿ ಹುಳ ದಪ್ಪ ಅಂದೇ ಕೊಡ್ತೀನಿ. ಯಾಕಂದ್ರೆ ವೇಟ್ ಬರಲ್ರಿ ನಾ ಸಣ್ಣ. ಒಂದೊಂದು ತೊಟ್ಟಿಯನ್ನು ಈ ತೊಟ್ಟಿಯಲ್ಲಿ ಇಂಥದ್ದಿನ ಹಾಕಿದ್ದೇನೆ ಇಷ್ಟು ದಿನಕ್ಕೆ ಬರ್ತಂತ ದಪ್ಪಿದ್ದು ಹುಳ ಮ್ಯಾಲ ಬರ್ತದೆ. ಈಗ ನಾ ಸಣ್ಣ ಹುಳ ಕೊಟ್ರೆ ನಮ್ಗೆ ಲಾಸ್ ಅದ ರೀ. ಅಂದ್ರೆ ವೇಟ್ ಏನು ಒಂದು ಹುಳ ನಾ ಸಣ್ಣ ಹುಳ ಕೊಟ್ಟಂದ್ರಿ ಒಂದು ಹುಳ ಕೂಡ ಬದಲಿ ಇವತ್ತು 50 ಹುಳ ಕೊಡ್ಬೇಕಾಗ್ತದೆ. ಅದಕ್ಕಾಗಿ ನಾ ದಪ್ಪನ ಹುಳನೇ ಅವ್ರಿಗೆ ಆಡಿಸ್ಕೊಡ್ತೇನ್ರಿ. ಈಗ ದೊಡ್ಡ ದೊಡ್ಡ ಗಾತ್ರದ ಹುಳಗಳನ್ನು ತಗೊಂಡು ಹೋಗೋದೆ ಒಳ್ಳೇದಾ? ತಗೊಳ್ಳವ್ರಿ ಸಣ್ಣ ಹುಳವೇ ಲಾಭ ರೀ. ಅಂದ್ರೆ ಹುಳ ಹೆಚ್ಚಿಗೆ ಬರ್ತದಲ್ರಿ, ಅಂದ್ರೆ ಹೆಚ್ಚಿಗೆ ಬಂದಾಗ ಅವ್ರಿಗೆ ನಮ್ಮ ಅವ್ರಿಗೆ ಶುರು ಇರ್ತದ್ರಿ, ಅವ್ರಿಗೆ ಹ್ಯಾಂಗ್ ಮಾಡಿ ಬದುಕಿಸ್ಬೇಕನ್ನೋದು ಅವ್ರಿಗೆ ನಾಲೆಜ್ ಇರಲ್ರಿ. ಅವ್ರ ಏನ್ ಮಾಡ್ತಾರ ಅದಕ್ಕೆ ಏರ್ಪೇರ್ ಆಗಿ ಅದಕ್ಕೆ ನೀರ್ ಕಡಿಮೆ ಬಿತ್ತು ಹೀಟ್ ಆಯ್ತು ಅಂದ್ರೆ ಸಣ್ಣ ಮರಿದ್ದು ಸಾಯ್ತದ್ರಿ. ಈಗ ಮಲ್ಲಿನಾಥ ಶರಣಪ್ಪ ಕೊಳ್ಳೂರವ್ರೆ, ಒಂದು ಹೇಳಿ ನಮ್ಮ ರೈತರು, ನೀವು ಇಷ್ಟೆಲ್ಲ ಮಾತನ್ನ ಹೇಳಿದ್ರಿ, ಎರೆಹುಳನ್ನ ಬಹಳ ಸುರಕ್ಷಿತವಾಗಿ ಸಾಕುವ ವಿಧಾನವನ್ನು ಮತ್ತೊಮ್ಮೆ ಹೇಳಿ. ಈಗ ಸುರಕ್ಷಿತವಾಗಿ ಸಾಕದೇನ್ರಿ ಸರ್, ನಾವು ಭೂಮಿ ಒಳಗೆ ಈಗ ನಾವು ಭೂಮಿ ಬಲ್ಲಿ ಏನದ ಕಟ್ಟದು ತೊಟ್ಟಿ ಕಟ್ಟು ಇಟಾಂಗಿಲೇರಿ ಕಟ್ಟಲಿ ಅಥವಾ ಈಗ ಪರ್ಶೀಲೇರಿ ಮಾಡ್ಕೊಳ್ಳಿ, ಯಾವಾದ್ರೆ ಮಾಡಿ 3 ಫೀಟ್ ಆಗಲ್ಲ, ಒಂದು 2-2.5 ಫೀಟ್ ಎತ್ತರ, ಒಂದು 10-15 ಫೀಟ್ ಊಚಿಗೆ ಇವತ್ತು 50 ಫೀಟ್ ಮಾಡ್ಕೊಂಡ್ರಿ ಅಂತ ತೊಂದ್ರೆ ಇಲ್ಲ. ಎಷ್ಟಾದ್ರೂ ತೊಂದ್ರೆ ಊಚಿ ಎಷ್ಟಾದ್ರೂ ಆಗದ್ರಿ, ಎತ್ತರಿ ಮಾತ್ರ 2 ಪೀಟಿ ಇರ್ಬೇಕ್ರಿ, 2 ಪೀಟಿ ಆಗ್ಲಿಕ್ಕೆ ಅಂದ್ರೆ ಗಾಳಿ ಆಡಲ್ರಿ, ಬುಡಕ ಆದ್ರೆ ಗಾಳಿ ಸಮಸ್ಯೆ ಬರ್ತದೆ, 2 ಪೀಟಿ ಇದ್ರೆ ಗಾಳಿ ಇದಾಗ್ತದ್ರಿ. ಈಗ ಅಗಲಿಗೆ 4 ಬಿಡ್ತಾನೆ ನಡೀತದ್ರಿ, ಅಂದ್ರೆ ಒಳಗೆ ಹೀಟ್ ಬರಲ್ರಿ. ಈಗ ಯಾವುದೇ ಒಂದು ಗ್ವಾಡಿ ಇತ್ತಂದ್ರೆ ಅದು ಗ್ವಾಡಿದಿಂದ 1-1.5 ಫೀಟೇನೆ ತಂಪ ತಗೋತದೆ, ಹೀಟ್ ಆಯ್ತಂದ್ರೆ ಒಳಗೆ ಹೀಟ್ ಬರಲಿಕ್ಕೆ ಶುರುವಾಗ್ತದೆ, ಅದಕ್ಕೆ ಹುಳ ಆಗಲ್ರಿ, ಅದಕ್ಕೆ ಗೊಬ್ಬರ ಆಗಲ್ಲ. ಹಿಂಗಾಗಿ ಅದಕ್ಕೆ ಸೈಜ್ ಮಾಡ್ಯಾರ, ಅದಕ್ಕೆ ಒಂದು ಎಷ್ಟು ಗಾಳಿ ಸಿಗ್ಬೇಕಂದ್ರೆ 2-2.5 ಫೀಟ 3 ಫೀಟ ಮಾಡಿದ್ರಿ. ಅದಕ್ಕೆಲ್ಲ ತಿಲ್ಲಕ್ಕೆ ಏನದ ಇದು ಗೊಬ್ಬರ ಮತ್ತ ಹೊಟ್ಟ ಹುರಿ ಈಗೇನ ತೆಂಗಿನ ಇದು ತೆಂಗಿನ ಪಡಿಗಳು ಚಾಪಟದಾಗ ಪುಡಿ ಮಾಡಿ ಹಾಕದ್ರಿ, ಎಲ್ಲ ಗಿಡಗಳಿದ್ರು ಅದ್ರ ಸೊಪ್ಪಿ ಬಂದಿದ್ ಹಾಕೋದು, ಈಗ ದನಗಳು ಸಗಣಿ ರಾಡಿ ಮಾಡಿ ಹಾಕೋದು, ಅದೆಲ್ಲ ಹಾಕೋತಂದ್ರೆ ಗೊಬ್ಬರ ಹಾಕ್ತದ್ರಿ. ಈಗ ನಾವು ಗೊಬ್ಬರನೇ ಮಾಡ್ಬೇಕಾದ್ರೆ ಆ ನಮನ್ ಮಾಡಿದ್ರಿ, ಈಗ ಹುಳನೇ ಬೇಕಾದ್ರೆ ಗೊಬ್ಬರ ತೆಗಿಬಾರ್ದ್ರಿ, ಯಾಕಂದ್ರೆ ಮಟ್ಟಿ ಬಾಳ ಇರ್ತದ್ರಿ. ಅದು 90 ದಿನ ನಾವು ಅದ್ರಾಗ ಬಿಟ್ಟೇವಂದ್ರೆ ಮರಿಯಿಂದ ಬಹಳಷ್ಟು ಏನದ ನಮಗೆ ಮರಿ ಬಹಳ ಆಗ್ತದೆ. ಈಗ ಅದು ಮರಿ ಬಾಳಾಗಿ ನಮಗೆ ಗೊಬ್ಬರದ ಏನದ ಹೆಚ್ಚಿಗೆ ಇದಾಗ್ತದೆ. ಈಗ ಈ ಕಡೆ ಕಡೆ ನಾವು ಈಗ ಏನದ ಎರಿಜೋಲಾನು ಮಾಡ್ಬೇಕಂತ ಈ ವರ್ಷ ನನಗೆ ಹುಳದ ಆರ್ಡರ್ ಬರಲಿಲ್ಲ, ನಾ ಹುಳ ಮಾಡಿಟ್ಟ ಹುಳ ರೆಡಿ ಆದ ಅಂದ್ರೆ ಇನ್ ವೇಟ್ ಯಾಕೆ ಮಾಡದಂದ್ರೆ ಈಗ ಎರಿಜೋಲಾನು ತಯಾರು ಮಾಡ್ಬೇಕಾಗ್ತೀನಿ. ಅದೇನು ಅದು ಅಂದ್ರೆ ಎರೆ ಹುಳ ಒಳಗಿಂದ ಹುಳ ಆಯ್ದ್ರಿ, ಎರೆ ಹುಳದ ಅದಕ್ಕೊಂದು ಪೀಠ ಕಟ್ಟದ್ರಿ, ಅದು ಒಂದು 3 ಫೀಟ್ ಎತ್ತರ, ಒಂದು 3 ಫೀಟ್ ಆಗಲ್ಲ ಇದ್ದಿದ್ದು ಒಂದು ಸೈಜ್ ಗುಮ್ಮಿ ತಂದು ಕಟಾವು ಮಾಡಿ ಅದಕ್ಕೆ 2 ಫೀಟ್ ಎತ್ತರ ಕಟ್ಟಿ ಅದಕ್ಕೆ ಬಿಡ್ಕೊಂಡು ನಲ್ಲಿ ಹಚ್ಚಿ ಹುಳುಗಳು ಅದ್ರ ಒಳಗಾಕಿ ಅದ್ರ ಒಳಗಾಕಿ ಉಗುರು ಬೆಚ್ಚಗೆ ನೀರು ಸಿಂಪಡಿಸಿ ಅದ್ರ ಮ್ಯಾಲೆ ನೀರು ಸುರುದ್ರಿ, ಅದು ಹುಳದ ಮೈ ಮೇಲೆ ಅಂಟಿನ ಅಂಶ ಇರ್ತದ್ರಿ. ಈಗ ಒಂದು ಎರೆ ಹುಳ ಇತ್ತಂದ್ರೆ ಅದ್ರ ಮೈ ಮೇಲೆ ಒಂದು ಅಂಟಿನ ಅಂಶ ಈಗ ಈಗ ಬಸವಣ್ಣ ಹುಳ ಅಂತೇಳಿ ಭೂಮಿ ಒಳಗೆ ಹರಿದು ಹೋಯ್ತದ ಅದ ಅಂಟಂಟ್ ಪದರ ಮಾಡಿ ಭೂಮಿಗೆ ಹತ್ತದಲ್ರಿ, ಅದು ಎರೆ ಜೋಲಾರಿ, ಅದು ಬಹಳಷ್ಟು ಕೆಲಸ ಮಾಡ್ತದ್ರಿ. ಈಗ ಹೋಮಿಕ ಅಂತೇಳಿ ಬರ್ತದ್ರಿ, ಬೆಳಿಗ್ಗೆ ಯಾವ್ದ್ರೆ ಸ್ಪ್ರೇ ಮಾಡಿದ್ರೆ ಹೋಮಿಕ ಬೇಕ ಹೆಲ್ದಿ ಬರ್ತದ ಬೆಳಿ ಅಂತಾರ ಆ ಟೈಪ್. ಈ ಎರೆಹುಳದ ಮೈ ಮೇಲಿಂದು ಏನದ ಅದು ಎರೆ ಜೋಳ ಬತ್ತಲ್ರಿ, ಅದಕ್ಕೆ ಏನದ ಬೆಳಿಗ್ಗೆ ಏನದ ಹೆಲ್ದಿ ಬರ್ತದ್ರಿ, ಹೋಮಿಕ ಕೊಡ್ತದ್ರಿ. ಅಥವಾ ಮತ್ತ ಅದ್ರ ಗುಡ ವರ್ಮಿ ಕಾಂಪೋಸ್ಟ್ ಇದ್ದಿದ್ ಅದೆಲ್ಲ ನೀರ್ ಅದ್ರಂದ್ ಬಸ್ತಂದ್ರಿ, ಭೂಮಿ ಒಳಗೆ ಬಹಳ ಪೌಷ್ಟಿಕತೆ ಕೊಡ್ತದ್ರಿ ಬೆಳಿ. ಅದಕ್ಕಾಗಿ ಈಗ ಅದನ್ನು ತಯಾರು ಮಾಡ್ಬೇಕಾಗ್ತೀನಿ. ಅದು ಒಂದು ಅದು ತಯಾರು ಮಾಡಿದ್ರೆ ಒಂದು 100 ರೂಪಾಯಿ 1 ಲೀಟರ್ ಮಾಡಿದ್ರೆ ದಿನ 1000 ಲೀಟರ್. ಓಹೋ, ಅದನ್ನು ಅವಕಾಶ ಇದೆ, ಅದನ್ನು ಅವಕಾಶ ಇದೆ ಸರ್. ಅಂದ್ರೆ ಎರೆಹುಳು ಸಾಕಣೆ ಮಾಡಿದವರು ಇದಕ್ಕೂ ಹೋಗ್ಬೋದು, ಇದಕ್ಕೂ ಹೋಗ್ಬೋದು ಸರ್. ಈಗ ಅದು ಎರೆಹುಳ ಮಾರಾಟ ಇಲ್ಲಪ್ಪ ಅಂದ್ರೆ ನಾವು ಅದು ಎರೆ ಜಲಾನು ತೆಗಿಬಹುದು ಸರ್. ಓಹೋ, ಅಂದ್ರೆ ತುಂಬಾ ಬಹುಪಯೋಗಿ. ಹಾಂ, ಒಂದು ಆಕಳದ್ರಿ ಏನೂ ವೇಸ್ಟ್ ಆಗಲ್ರಿ. ಇವತ್ತು ಎಷ್ಟು ಲಾಭದ ಯಾಕಂದ್ರೆ ಒಂದು ಆಕಳ ನಾವು 1 ವರ್ಷನಾಗ ಒಂದು ಆಕಳ ಖರೀದಿ ಮಾಡಿದೆವು ತಿಳಿಸ್ ಸರ್, ಒಂದು 40,000 ರೂಪಾಯಿ ಇಟ್ಕೊಂಡು 50,000 ರೂಪಾಯಿ ಮಿನಿಮಮ್ ಒಂದು ಆಕಳದ ರೇಟ್ ರೀ. ಒಂದು ಆಕಳ 1 ವರ್ಷನಾಗೆ 40,000ಕ್ಕಿಂತ ಹೆಚ್ಚಿಗೆ ನಮ್ಗೆ ಲಾಭ ಮಾಡಿಕೊಟ್ಟು ಹೋಗ್ತದ್ರಿ. ಓಹೋ, ಒಂದು ಆಕಳ 1 ವರ್ಷಿಗೆ ಮಿನಿಮಮ್ 2 ಟನ್ ಅಷ್ಟೇ ನಮಗೆ ಗೊಬ್ಬರ ರೆಡಿ ಆದ್ರೆ 16,000 ರೂಪಾಯಿ ಇವತ್ತು ನಮ್ಗೆ ಗೊಬ್ಬರ ರೆಡಿಯತ್ತದ್ರಿ. ಓಹೋ, 16,000 ರೂಪಾಯಿ ಗೊಬ್ಬರ ರೆಡಿತದ್ರಿ. 16,000 ಎರಡು ತೊಟ್ಟಿನೇ ಮಾಡಿದ್ರೆ ಎರಡು ತೊಟ್ಟಿ ಒಳಗೆ ಹುಳನೇ ಒಂದು ಕ್ವಿಂಟಲ್ ರೆಡಿ ಆದ್ರೆ 50,000 ರೂಪಾಯಿದ ಬರೀ ಹುಳ ಮಾರ್ತದ. ಆಕಳದ ರೇಟ್ 40,000-50,000 ಹುಳ ಒಂದು ವರ್ಷನಾಗ ಆಟು ಹುಳ ರೆಡಿ ಆಗ್ತದ, ಗೊಬ್ಬರ ಇಟ್ಟು ರೆಡಿ ಆಗ್ತದ್ರಿ. ಅದ್ರ ಗೋಮೂತ್ರದಿಂದ ಇವತ್ತು 10 ಎಕರೆ 20 ಎಕರೆ ತನ ಜೀವಾಮೃತ ಮಾಡಿ ನಾವು ಸ್ಪ್ರೇ ಮಾಡಕ್ ಆದ್ರೆ ಗೋಮೂತ್ರ ರೆಡಿ ಆಗ್ತದೆ ಮನೆಯೊಳಗೆ. ಹೌದ್ರಿ, ಮಕ್ಕಳ ಹಾಲು ಉಣ್ತಾವ, ಮಜಿ ಉಣ್ತೇವ, ಮೊಸರು ಉಣ್ತೇವ, ಅದ್ರ ಅಷ್ಟೆಲ್ಲ ಉತ್ಪತ್ತಿ ಆಗಂತದ್ ಇವತ್ತು ಗೋಮಾತೆಗೆ ರಕ್ಷಣೆ ಮಾಡೋರು ಯಾರು. ಹೌದೌದು, ಬಹಳ ಉತ್ತಮವಾಗಿರ್ತಕ್ಕಂಥ ವಿಚಾರ ಮಲ್ಲಿನಾಥ ಶರಣಪ್ಪ ಕೊಳ್ಳೂರವರ. ಈ ಎರೆಹುಳು ಗೊಬ್ಬರದಿಂದ ಬಹುಪಯೋಗಿ ಇದೆ, ಮತ್ತೆ ಕೃಷಿಗೆ ಬಹಳಷ್ಟು ಅನುಕೂಲಕರವಾಗಿರ್ತಕ್ಕಂಥದ್ದು, ಲಾಭದಾಯಕವಾಗಿರ್ತಕ್ಕಂಥದ್ದು, ಮತ್ತೆ ಮಣ್ಣಿನ ಫಲವತ್ತತೆಯನ್ನು ಕೂಡ ಕಾಪಾಡ್ತದೆ, ರೈತರಿಗೆ ಬಹಳಷ್ಟು ಲಾಭದಾಯಕವಾಗಿ ಮಾಡ್ತಾ. ತುಂಬಾ ಒಳ್ಳೇದು ಮಲ್ಲಿನಾಥ ಶರಣಪ್ಪ ಕೊಳ್ಳೂರವರ. ಇಷ್ಟು ಹೊತ್ತಿನ ತನಕ ನಮ್ಮ ರೈತ ಬಾಂಧವರಿಗೆ ಈ ಒಂದು ಎರೆಹುಳು ಗೊಬ್ಬರ ಮತ್ತು ಎರೆಹುಳು ಸಾಕಾಣಿಕೆಯ ಬಗ್ಗೆ ಬಹಳಷ್ಟು ವಿವರವಾದಂತಹ ಮಾಹಿತಿಯನ್ನ ನೀಡಿದ್ರಿ. ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು, ಧನ್ಯವಾದ. ನಮಸ್ಕಾರ ಸರ್. ಇದುವರೆಗೆ ಕಲಬುರಗಿ ತಾಲೂಕಿನ ಮೇಲಕುಂದ ಬಿ ಗ್ರಾಮದ ಪ್ರಗತಿಪರ ರೈತರಾದ ಮಲ್ಲಿನಾಥ್ ಕೊಳ್ಳೂರ್ ಅವರೊಂದಿಗೆ ಎರೆಹುಳು ಸಾಕಾಣಿಕೆ ಕುರಿತು ಸಂದರ್ಶನ ಕೇಳಿದ್ರಿ. ಸಂದರ್ಶಿಸಿದವರು ಡಾಕ್ಟರ್ ಸದಾನಂದ ಪೆರ್ಲ. ಈಗ ಚಂದ್ರಶಾ ಎಕಲೂರ್ ಹಾಗೂ ಸಂಗಡಿಗರಿಂದ ಭಜನೆ ಪದಗಳು. ಬ್ರಹ್ಮಂಡೆಲ್ಲ ತುಂಬಿದ ಗಡಿಗೆ, ಬ್ರಹ್ಮಂಡೆಲ್ಲ ತುಂಬಿದ ಗಡಿಗೆ, ನೀನೇ ಮಾಡಿ ಕೈಯಲ್ಲಿಡದೇ ಚಂದ್ರಶಾ ಏಕಲೂರ್ ಹಾಗೂ ಸಂಗಡಿಗರಿಂದ ಇದುವರೆಗೆ ಭಜನೆ ಪದ ಕೇಳಿದಿರಿ. ಗಮನಿಸಿ ಕೇಳುಗರೆ, ನಾಳೆ ಬೆಳಗ್ಗೆ 9:30 ಬಸವ ಕಲ್ಯಾಣ ತಾಲೂಕಿನ ಹಾರಕೂಡ ಸುಕ್ಷೇತ್ರದಲ್ಲಿ March 20 and 21 ನಡೆಯುತ್ತಿರುವ ಬೀದರ್ ಜಿಲ್ಲಾ 19ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠ ಹಾರಕೂಡ ಬಸವ ಕಲ್ಯಾಣ. ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. ಕೃಷಿರಂಗದ ಕೊನೆಯಲ್ಲಿ ಕೇಳಿ ನಿತ್ಯ ಮೇಘ ಸಂದೇಶ ಇನ್ನೊಮ್ಮೆ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಝೈರಾಬಾದ್ ತಾಲೂಕಿನೊಳಗ ಬಹುತೇಕ ಒಣ ವಾತಾವರಣ ಇರಬಹುದಾಗದ. ಅಲ್ಲಲ್ಲಿ ಮೋಡಗಳು ಕಾಣಿಸಿಕೊಳ್ಳಬಹುದು, ಪ್ರಖರ ಬಿಸಿಲು ಇರಬಹುದು, ಮಳೆಯಾಗುವಂತಹ ಸಾಧ್ಯತೆಗಳು ಇಲ್ಲ ಅಂತ ಹೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ.